ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಸಮಸ್ಯೆ ಪರಿಹಾರಕ್ಕೆ ಆಯುಕ್ತರಿಂದ ಫೋನ್ ಇನ್ ಕಾರ್ಯಕ್ರಮ. ಗೀತೋತ್ಸವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸುವ ಹಿನ್ನೆಲೆ ಕೃಷ್ಣನಗರಿ ಉಡುಪಿಯಲ್ಲಿ ಭರದ ಸಿದ್ದತೆ. ಕಿದ್ವಾಯಿ ಆಸ್ಪತ್ರೆ ಸಹಯೋಗದಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜನೆಗೆ ಆರೋಗ್ಯ ಸಚಿವರೊಂದಿಗೆ ಸಮಾಲೋಚನೆ, ಸಚಿವ ಕೆಎಚ್ ಮುನಿಯಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಜುಮ್ಕಿ ಓಪಿಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ? ಆದ್ರೆ ಹೇಳುತ್ತೆ ಆರ್ಥಿಕ ಸಾಕ್ಷರತೆ, ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಯಕ್ಷಗಾನದ ಹಾಡುಗಳು. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶರಸೇತು ಬಂಧ. ನಡೆಸಿಕೊಡುವವರು ಹೊಸತೋಟದ ಎನ್ಎಂ ಭಟ್ ಮತ್ತು ಸಂಗಡಿಗರು. ಗುರುಗಣಾಧಿಪತಯೇ ನಮಃ. ಪಾಲಿಸ ಗಜವದನ ಪಾಲಿಸ ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪೂಜಾನ ಬರಿದ ಗುಣಶೀಲನೆಯನ್ನ ಪಾಲಿಸ ಗಜವದನ ಪಾರ್ಥಿ ಮಧ್ಯಪಾಂಡವನಾದ ಪಾರ್ಥ ತೀರ್ಥಾಟನೆ ಮಾಡಬೇಕೆನ್ನುವ ಉದ್ದೇಶದಿಂದ ಹಸ್ತಿನಾವತಿಯಿಂದ ಹೊರಟಿದ್ದೇನೆ. ಹೊರಟು ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿ ಗೋಕರ್ಣಕ್ಕೆ ಹೋಗಿ ಕೋಟಿ ತೀರ್ಥವನ್ನು ಸ್ನಾನ ಮಾಡಿ ಮುಂದೆ ಹೋಗುತ್ತಾ ಇದ್ದೇನೆ. ದಕ್ಷಿಣದಲ್ಲಿ ದಕ್ಷಿಣ ಕಾಶಿ ಅಂತ ರಾಮೇಶ್ವರ ಪ್ರಸಿದ್ಧವಾಗಿದೆ. ಆ ರಾಮೇಶ್ವರಕ್ಕೆ ಹೋಗಿ ಅಲ್ಲಿದ್ದಂತಹ 21 ತೀರ್ಥಗಳನ್ನು ಸ್ನಾನ ಮಾಡಿ ಶ್ರೀರಾಮಚಂದ್ರನ ಕಾಲದಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ದಾನಂತೆ. ಅಂತಹ ಸೇತುವೆಯನ್ನು ನೋಡಬೇಕೆನ್ನುವ ಉದ್ದೇಶ ಇದೆ. ಅದಕ್ಕಾಗಿ ಸಮುದ್ರ ತೀರದಲ್ಲಿ ಅಡಿಗೆ ಬಂದು